ಬಟ್ಟದಂತೆ ಜೀವನವಲ್ಲ ಇದೆ ಬೇರೆ ಆಟ ಜೀವಂತ ಭಾವದ ಎಲ್ಲ ಜಂಜಾಟ ಕಣ್ಣೀರ ಕಾಲುವೆಯಲ್ಲೇ ಜಾಟ ಕಣ್ಣೀರ ನೀಗಿ ನೋಡು ಕಣ್ಣಾರೇ ಕಣ್ಣೀರ ಕಾಲುವೆಯಲ್ಲೇ ಈಜಾಟ ಕಣ್ಣೀರ ಕಾಲುವೆಯಲ್ಲೇ ಈಜಾಟ ನಾಟಕದಂತೆ ಜೀವನವಲ್ಲ ಇದೆ ಬೇರೆ ಆಟ ಜೀವಂತ ಭಾವದ ಎಲ್ಲ ಗಂಜಾಟ ಕಣ್ಣೀರ ಕಾಲುವೆಯಲ್ಲೇ ಈಜಾಟ